ಗ್ರಹಣ ಸಮಾರಂಭಕ್ಕೆ ತಾವೇ ರಾಜ್ಯಪಾಲರನ್ನು ಆಹ್ವಾನಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಕಾಮಗಾರಿ ಸ್ಥಗಿತಗೊಳಿಸುವಂತೆ ವಿ ಸೋಮಣ್ಣ ಅಧಿಕಾರಿಗಳಿಗೆ ಸೂಚನೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ 64 ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರಿಂದ ಚಿನ್ನದ ಪದಕ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಕೇಳಿ ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ಬೆಳೆ ವಿಮೆ ಯೋಜನೆ ಈ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಅವರೊಂದಿಗೆ ಈಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ, ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ ಆಗಿರುತ್ತೆ. ಕಾರ್ಯಕ್ರಮವನ್ನು ನಡೆಸಲು ಬಂದಿರುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಬೆಳೆ ವಿಮೆ ವಿಭಾಗದ ಶ್ರೀಮತಿ ಶೋಭಾ ಅವರು. ಶ್ರೀಮತಿ ಶೋಭಾ ಅವರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಕೇಳಬರಿ, ನಾನು ನನ್ನ ಹೆಸರು ತಿಮ್ಮಪ್ಪ ಎಚ್ ಗೌಡ. ತಾವು ಕೂಡ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಈ ಬೆಳೆ ವಿಮೆ ಅತಿ ಮಹತ್ವವಾದ ಒಂದು ಕಾರ್ಯಕ್ರಮವಾಗಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ರೈತರ ಏಳಿಗೆಗಾಗಿ ಹಮ್ಮಿಕೊಳ್ಳಲಾಗಿದೆ. ತಾವು ಕರೆ ಮಾಡಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆಗಳನ್ನು ದಯವಿಟ್ಟು ಬರ್ಕೊಳ್ರಿ. 2237744 ಇನ್ನೊಮ್ಮೆ 2237744 ಇನ್ನೊಂದು ಫೋನ್ ಸಂಖ್ಯೆ 2237044888 ಇನ್ನೊಂದು ಸಾರಿ 2237044888 ಎಸ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ತಾವು ಕೂಡ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳೆ ವಿಮೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆ ಇದ್ರೂ ಕೇಳ್ರಿ. ನಿಮಗೆ ಸೂಕ್ತವಾದ ಉತ್ತರವನ್ನ ನಮ್ಮ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಮೇಡಮ್ ಅವರು ಕೊಡ್ತಾರೆ. ಮೊದಲೇದಾಗಿ ಶೋಭಾ ಮೇಡಮ್ ಅವರೇ, ನಾನೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಬೆಳೆ ವಿಮೆ ಅಂದ್ರೆ ಏನು, ಇದರ ಉದ್ದೇಶ ಏನು, ಈ ಬಗ್ಗೆ ನಮ್ಮ ರೈತರಿಗೆ ಹೇಳಿ. ಈಗ ಹವಾಮಾನ ವೈಪರೀತ್ಯದಿಂದ ಬೆಳೆ ನಾಶವಾದ ಸಂದರ್ಭದಲ್ಲಿ ರೈತರಿಗೆ ಸ್ವಲ್ಪ ಮಟ್ಟಿನ ಆರ್ಥಿಕ ಭದ್ರತೆ ಒದಗಿಸಲು ಎರಡು ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಬೆಳೆ ವಿಮೆ ಯೋಜನೆಯನ್ನು ಜಾರಿಗೊಳಿಸಿದೆ. ಇದರಲ್ಲಿ ಜಿಲ್ಲಾವಾರು ಬೇರೆ ಬೇರೆ ಬೆಳೆಗಳಿಗೆ ಅಧಿಸೂಚಿಸಲಾಗಿದೆ. ಅಲ್ಲಿ ಯಾವ್ಯಾವ ಬೆಳೆ ಬೆಳೀತಾರೆ, ಜಿಲ್ಲಾವಾರು ಬೇರೆ ಬೇರೆ ಬೆಳೆ ಬೆಳೀತಾರೆ, ಸೊ ಅಧಿಸೂಚಿಸಿರ್ತಾರೆ. ರೈತರು ಆ ಬೆಳೆಗೆ ಬೆಳೆ ವಿಮೆಯನ್ನ ಕಟ್ಟಿ ತಮ್ಮ ಬೆಳೆಗೆ ಒಂದು ಆರ್ಥಿಕ ಭದ್ರತೆಯನ್ನ ಒದಗಿಸ್ಕೋಬಹುದು. ಅಂದ್ರೆ ಈಗ ರಾಜ್ಯದ ಎಲ್ಲಾ ಜಿಲ್ಲೆಗಳು ಈ ಸರಿ ಸೇರ್ಕೊಂಡಿದೆ? ಹೌದು ಸರ್, ಎಲ್ಲಾ ಜಿಲ್ಲೆಗಳು ಸೇರಿದೆ. ಹಾಗಿದ್ರೆ ರೈತರು ಈಗ ಬೆಳೆ ವಿಮೆ ಬಗ್ಗೆ ವಿಚಾರ ಮಾಡಬಹುದು, ತಮ್ಮ ಬೆಳೆಗೆ ವಿಮೆ ಮಾಡ್ಕೊಳ್ಳೋ ಒಂದು ಅವಕಾಶ ಇದೆ. ತಾನು ಬೆಳೆ ವಿಮೆ ಮಾಡಿಸಿಲ್ಲ ಅನ್ನೋದಕ್ಕಿಂತ ನಾವೇ ಈಗ ನೀವು ಬೆಳೆ ವಿಮೆ ಮಾಡಿಸಿ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು, ತಮ್ಮ ಏನ್ ಬೆಳೆ ಇದೆ ಮಾಡ್ಕೊಳ್ಳಿ. ಈಗ ಪ್ರಸ್ತುತ 2025 ಮುಂಗಾರಿನಲ್ಲಿ ಆಲ್ರೆಡಿ ಅಧಿಸೂಚನೆ ಮಾಡಿ. ಹೆಸರು ಹೇಳಿ, ಮೈಸೂರಿಂದ ಕೇಳಿ ಪ್ರಶ್ನೆ. ಕೇಳಿ, ನರಸೀಪುರ ತಾಲೂಕು ಸೋಸ್ತೆ ಮಾದೇಶ್ವರ ಮಾಡಿ ನಮಸ್ಕಾರಗಳು. ನಂದು ಎರಡು ಪ್ರಶ್ನೆ ಇದೆ ಗುರುಗಳ. ಕೇಳಿ ಪ್ರಶ್ನೆ. ಕೇಳಿ ಸರ್, ಈಗ ಭತ್ತ ಬಿತ್ತಕ್ಕೂ ಮುಂಚೆ ಇನ್ಸೂರೆನ್ಸ್ ಮಾಡಿಸ್ಬೇಕು ಇಲ್ಲ ನಾಟಿ ಮಾಡಿದ್ಮೇಲೆ ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ನಾನು ಈಗ 15 ದಿವಸದಲ್ಲಿ ನಾನು ಮುಸ್ಲಿಂ ದೇವನ ಬಿತ್ತನೆ ಮಾಡಿದ್ದೆ. ಪೈರೆಲ್ಲ ಬಂದಿತ್ತು ಆಗ ಹಂದಿಗಳೆಲ್ಲ ಪೈರುಗಳೆಲ್ಲ ಮೇದಾಕ್ ಬಿಟ್ಟದ, ಈಗ ಅಲ್ಲೊಂದ್ ಇಲ್ಲೊಂದ್ ಪೈರವ. ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕ ಬೇಡ ಅಂತ ನನ್ನ ಏನೇ ಪ್ರಶ್ನೆ ಗುರುಗಳ. ಆಯ್ತು, ಉತ್ತರ ಕೊಡ್ತಾರೆ. ಭತ್ತದ ಬಗ್ಗೆ ಈಗ ಯಜಮಾನರು ಕೇಳಿದ್ರು, ನಾಟಿ ಮಾಡಕ್ ಮುಂಚೆನ ಮಾಡ್ಕೋಬಹುದ ಅಂತ. ಈಗ ಅವರು ಒಂದು ಅರ್ಜಿ ನಮೂನೆ ಏನಿರುತ್ತೆ ಅದರಲ್ಲಿ ತಾವು ಬೆಳೆ ನಾಟಿ ಮಾಡೋದು ಅಥವಾ ಬಿತ್ತನೆ ಮಾಡೋದು ಡಿಕ್ಲೇರ್ ಮಾಡಿಬಿಟ್ಟು ಅವರು ಮಾಡ್ಕೋಬಹುದು, ಅಂದ್ರೆ ಬಿತ್ತನೆ ಮಾಡೋದಕ್ ಮುಂಚೆನೆ ಮಾಡ್ಕೋಬಹುದು. ಒಂದು ಈಗ ಆಲ್ರೆಡಿ ಅವರು ಮೇಜ್ ಅಂದ್ರೆ ಮುಸ್ಕಿನ ಜೋಳನ ಭತ್ತ ಮಾಡಿ ನಾಶ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಮಾಡ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಅದು ಬಿತ್ತನೆ ಮಾಡಿ ನಾಶ ಆಗಿರೋದು. ಸೊ ಕಾಯಿಲೆ ಬಂದ ಮೇಲೆ ನಾವು ವಿಮೆ ಮಾಡ್ಕೊಳಕ್ ಆಗಲ್ಲ. ಈಗ ಏನು ಮುಂದೆ ಈಗ ಮುಂಗಾರಂಗನಲ್ಲಿ ಯಾವ್ದು ಬಿತ್ತನೆ ಮಾಡಕ್ ಹೊರಟಿರ್ತಾರೋ ಅದಕ್ಕೆ ಬಿತ್ತನೆ ಮಾಡ ಅಥವಾ ನಾಟಿ ಮಾಡಕ್ ಮುಂಚೆನೆ ಅವರು ಬಿತ್ತನೆ ವಿಮೆ ಮಾಡ್ಕೋಬಹುದು. ನಂತರ ದಿನಗಳಲ್ಲಿ ಅದನ್ನ ಬೆಳೆ ಸಮೀಕ್ಷೆ ಮಾಡ್ತಾರೆ, ಆ ಹೊಲದಲ್ಲಿ ಬೆಳೆ ಬೆಳೆದಿದೆಯೋ ಇಲ್ವೋ ಅಂತ ಸಮೀಕ್ಷೆ ನಾವು ತಾಳೆ ಮಾಡಿ ನೋಡಿ ಅವರು ಭತ್ತ ಬೆಳೆದಿದ್ರೆ ಅವರಿಗೆ ಏನು ಬೆಳೆ ಕಟಾವು ಪ್ರಯೋಗಗಳಿಂದ ಏನ್ ಬರುತ್ತೋ ಅದ್ರ ಇಳುವರಿ ಆಧಾರದ ಮೇಲೆ ಅವರಿಗೆ ಬೆಳೆ ಬೆಳೆಯವರಿಗೆ ವಿಮೆ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ. ಬಿಟ್ರೆ ಮಾಡೋದು ಮೇಡಮ್, ನಾನು ಮುಸ್ಕುಂದೋಳನ 15 ದಿವಸದಲ್ಲಿ ಮೇಡಮ್. ಅದೇ ಅದು ನಾಶ ಆಗಿದೆ ಅಂದ್ರಲ್ಲ ತಾವು, ನಾಶ ಆದ್ಮೇಲೆ ವಿಮೆ ಮಾಡ್ಕೊಳಕ್ಕೆ ಆಗೋದಿಲ್ವಲ್ಲ ಸರ್. ನಾವು 15 ದಿವಸ ಬಿತ್ತಿ ಪೈರೆಲ್ಲ ಚೆನ್ನಾಗಿ ಬಂದಿತ್ತು, ಒಂದು ಕಾಡಂದಿಗಳು ಬಂದು ಪೈರ್ನ ಮೇಲಾಕ್ಬಿಟ್ಟವ ಮೇಡಮ್. ಅದು ಬೇಸಿಗೆನಲ್ಲಿ ಮಾಡಿರ್ತೀರಾ ಏನು ನೀವು? ಈಗ ಈಗ ಈಗ ಈಗ ಒಂದು 15 ದಿವಸ ಆಯ್ತು ಮೇಡಮ್ ನಾನು ಬಿತ್ತನೆ ಮಾಡಿ. ಹಾ ಹಾ, ಅದೇ ನಾಶ ಆದ್ಮೇಲೆ ಆಗಲ್ಲ, ನೆಕ್ಸ್ಟ್ ಯಾವ್ದು ಮುಂದೆ ಬಿತ್ತ ಕೊಡ್ತಿರೋ ಅದಕ್ಕೆ ಮಾಡಿಸ್ಕೋಬಹುದು ನೀವು. ಅಲ್ಲ ಈಗ ಬೆಳೆ ಬೆಳಿಬಹುದಲ್ಲ ಪ್ರದೇಶದಲ್ಲಿ, ಭತ್ತ ಏನು ಬೆಳೆ ಕೊರಟಿದಿರೋ ಅದಕ್ಕೆ ಮಾಡಿಸ್ಕೋಬಹುದು ನೀವು. ಈಗ ಅಲ್ಲೊಂದ್ ಇಲ್ಲೊಂದ್ ಜೋಳ ಪೈರ್ ಇದೆ ಅದಕ್ಕೆ ಮಾಡಿಸ್ಬೋದಾ ಇಲ್ಲ ಬೇರೆ ಬಿತ್ತ ಮಾಡ್ಬೇಕಂತ ನಾ ಕೇಳ್ತಾ ಇದ್ದೀನಿ ಮೇಡಮ್. ಈಗೇನು ಅಂದ್ರೆ 15 ದಿನ ಅಂತಂದ್ರೆ ಅದು ಚಿಕ್ಕ ಚಿಕ್ಕ ಪೈರ್ ಆಗಿರುತ್ತೆ, ಅದು ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಹೊಲಕ್ಕೆ ಬಂದು ಅದನ್ನ ಲಾಸ್ ಅಸೆಸ್ಮೆಂಟ್ ಮಾಡೋದಿಲ್ಲ, ಯಾಕೆಂದ್ರೆ ಆ ಗ್ರಾಮ ಪಂಚಾಯತಿ ಇಡೀ ಆಗಿ ನಾವು ಒಂದು ವಿಮಾ ಘಟಕ ಅಂತ ತಗೋತೀವಿ. ಗ್ರಾಮ ಪಂಚಾಯತಿ ಅಥವಾ ಮುಖ್ಯ ಬೆಳೆ ಆದ್ರೆ ಗ್ರಾಮ ಪಂಚಾಯತಿ ತಗೋತೀವಿ, ಮತ್ತೆ ಇತರ ಬೆಳೆ ಆದ್ರೆ ಹೋಬಳಿ ಲೆವೆಲ್ ಅಲ್ಲಿ ನಾವು ಏನು ಲಾಸ್ ನ ನಿರ್ಧಾರ ಮಾಡೋದು. ಸೊ ಹಾಗಾಗಿ ವೈಯಕ್ತಿಕವಾಗಿ ಇದನ್ನ ಮಾಡಲ್ಲ, ಹಾಗಾಗಿ ನೀವು ಮಾಡಿಕೊಂಡ್ರು ಏನು ಇದಕ್ಕೆ ಅವಕಾಶ ಇರೋದಿಲ್ಲ. ಸರಿ ಮೇಡಮ್, ವಿಷಯ ತಿಳ್ಕೊಂಡಾಗತ್ತೆ ಮೇಡಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದ, ಧನ್ಯವಾದ. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ ಸರ್, ನಾನು ಹುಣಸೂರಿಂದ ಸುರೇಶ್ ಅಂಬಟ್ಟು. ಸುರೇಶ ಕೇಳಿ ಪ್ರಶ್ನೆ. ಜೋಳ ಬಾಗಿ ಭತ್ತಕ್ಕೆ ವಿಮೆ ಯಾವ ಯಾವ ತಿಂಗಳಲ್ಲಿ ತಕ್ಕ ಮಾಡ್ಕೋಬಹುದು ಅಂತ ಹೇಳ್ತಾರೆ ಮೇಡಮ್. ಮುಂಚೆಲ್ಲ ಯಾವ ತಿಂಗಳ ಮಾಡ್ಕೋಬಹುದು ಅಂತ ಹೇಳ್ತಾರೆ ಹೇಳ್ತಾರೆ. ಈಗ ನಾನು ಆಗ್ಲೇ ಹೇಳ್ದಂಗೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಏನು ವಿಮೆ ಮಾಡಿಸ್ಕೊಳ್ಳಕ್ಕೆ ಇವಾಗ ಓಪನ್ ಆಗಿದೆ. ಎಲ್ಲ ಸಂರಕ್ಷಣೆ ಪೋರ್ಟಲ್ ಅಲ್ಲಿ ನೀವು ಹತ್ತಿರದ ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳು ಗ್ರಾಮವನ್ನ ಕೇಂದ್ರಗಳಲ್ಲಿ ನೀವು ಹೋಗಿ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ಜಿಲ್ಲಾವಾರು ಬೆಳೆವಾರು ಬೇರೆ ಬೇರೆ ಕೊನೆ ದಿನಾಂಕ ಇರುತ್ತೆ. ಕೆಲವೊಂದು ಬೆಳೆಗಳು ಮುಂಚಿತವಾಗಿ ಹೇಳಿ ಇನ್ಶೂರೆನ್ಸ್ ಹೌದು ಅಂದ್ರೆ ವಿಮೆನ 2% ಅಂದ್ರೆ ರೈತರು ವಿಮಾ ಮೊತ್ತದ 2% ಕಟ್ಟಬೇಕಾಗತ್ತೆ. ಉಳಿದಿದ್ದು ಪ್ರೀಮಿಯಂನ ಸರ್ಕಾರ ಎರಡು ಸರ್ಕಾರದವರು ಭರಿಸ್ತಾರೆ. ಬೆಳೆ ಜಿಲ್ಲಾವಾರು ಬೆಳೆವಾರು ಬೇರೆ ಬೇರೆ ಕೊನೆ ದಿನಾಂಕ ಇರುತ್ತೆ. ಕೆಲವೊಂದು ಬೆಳೆಗಳು ಈಗ ಬೇಗ ಕಟಾವ್ ಆಗುವಂತವು ಹೆಸರು ಉದ್ದು ಮತ್ತೆ ಎಳ್ಳು ಇಂಥವೆಲ್ಲ 30 June ಕೊನೆಯ ದಿನಾಂಕ ಇರುತ್ತೆ. ಹಾಗೆ ವಿವಿಧ ಬೆಳೆಗಳಲ್ಲಿ ವಿವಿಧ ಬೆಳೆ ಕಟಾವು ದಿನಾಂಕ ಇರುತ್ತೆ. ಜಿಲ್ಲಾವಾರು ನೀವು ಅಲ್ಲಿ ಕೇಂದ್ರ ನಮ್ಮ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿದ್ರೆ ಯಾವ್ಯಾವ ಬೆಳೆಗೆ ಏನೇನು ಯಾವ್ಯಾವ ಕೊನೆ ದಿನಾಂಕ ಎನ್ರೋಲ್ ಮಾಡ್ಕೊಳಕ್ಕೆ ಅಂತ ನಿಮಗೆ ತಿಳಿಯುತ್ತೆ. ಧನ್ಯವಾದಗಳು. ಸಾಮಾನ್ಯವಾಗಿ ಮೇಡಮ್ ಈಗ ಯಾವ್ಯಾವ ಜಿಲ್ಲೆಗಳಿಗೆ ನಮ್ಮ ರಾಜ್ಯದಲ್ಲಿ ವಿಮೆ ಮಾಡಿಸಕ್ಕೆ ಅವಕಾಶ ಇದೆ? ಎಲ್ಲ 31 ಜಿಲ್ಲೆಗಳಲ್ಲೂ ಆಯಾ ಜಿಲ್ಲೆಯಲ್ಲಿ ಬೆಳೆ ಬೆಳೆ ಮಾಡ್ಕೊಳ್ಳಕ್ ಅವಕಾಶ ಇದೆ. ಹೇಳಿ ಸರ್. ಹಲೋ, ನಮಸ್ಕಾರ ಸರ್, ನಾನು ಎಂ ಟಿ ಎನ್ ಕುಮಾರ್ ಅಂತ ಮಂಡ್ಯದಿಂದ ಮಾತಾಡ್ತೀನಿ. ಹೇಳಿ ಸರ್. ಬೆಳೆ ವಿಮೆ ಒಂದು ಉತ್ತಮ ಯೋಜನೆ. ಹೌದು, ಸಮರ್ಪಕವಾಗಿ ರೈತರಿಗೆ ಮಾಹಿತಿ ಸಿಗ್ತಾರ ಕೊರತೆ. ಈಗ ನಾವು ರೇಡಿಯೋದಲ್ಲಿ ಮಾಡ್ತೀರಿ, ಟಿವಿಲ್ ಮಾಡ್ತೀರಿ, ಪತ್ರಿಕೆಲ್ ಬರುತ್ತೆ, ಎಲ್ಲ ಬರುತ್ತೆ. ಸಂಪೂರ್ಣ ನನಗೆ ತಿಳಿದ ಮಟ್ಟಿಗೆ ಶೇಕಡ 60 ಭಾಗ ರೈತರಿಗೆ ಗೊತ್ತೇ, 65 70-80 ಭಾಗನೂ ರೈತರಿಗೆ ಗೊತ್ತಿಲ್ಲ. ಇದನ್ನ ಯಾವ ರೀತಿ ಸರ್ಕಾರ ತಗೊಳತ್ತೆ, ಈಗ ಮೇಡಮ್ ಬಂದಿದ್ದಾರೆ ಮಾತಾಡ್ತಿದ್ದಾರೆ ಸಂತೋಷ, ಆದ್ರೆ ಅದೇ ರೈತರಿಗೆ ಮಾತ್ರ ಸಂಪೂರ್ಣ ಮಾಹಿತಿ ಇಲ್ಲ. ಇದು ಎಲ್ಲಿ ಲೋಪ ಆಗ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನಾನು ಕೇಳ್ತಾ ಇದ್ದೀನಿ ಸರ್. ಈಗ ನಮ್ಮ ಒಂದೇ ಹಂಗಾಮಿನಲ್ಲಿ, ಈಗ ಮುಂಗಾರು ಹಂಗಾಮು ಕಳೆದ ಬಾರಿ ತಗೊಂಡಾಗ ಈ 2024 ಮುಂಗಾರಿನಲ್ಲಿ 22 ಲಕ್ಷ ರೈತರು ಇಡೀ ರಾಜ್ಯದಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇದು ಇದೇ ನಾವು ಈಗ ಮಾಡ್ತಿರೋದೇ ಪ್ರಚಾರ ಕಾರ್ಯಕ್ರಮ ಒಂದು, ಅದೇ ತರ ವೆರಿ ಸ್ಮಾಲ್ ಅಮೌಂಟ್ ಅಂದ್ರೆ ಬಹಳ ಕಡಿಮೆ. 22 ಲಕ್ಷ ಅಂದ್ರೆ ನಾವು 6 ಕೋಟಿ ಜನಸಂಖ್ಯೆಯಲ್ಲಿ 22 ಲಕ್ಷ ರೈತರಂದ್ರೆ ಕುಟುಂಬ ಎಷ್ಟಿರುತ್ತೆ, ಎಷ್ಟು ಪ್ರಮಾಣದಲ್ಲಿ ಮಾಡಿದ್ರೆ? ಸರಿ ಸರ್, ತಾವ್ ಹೇಳೋದು ಸರಿ. ಅಂದ್ರೆ ಈಗ 3 ಬೆಳೆ ಇರುತ್ತೆ, 2 ಬೆಳೆ ಇರುತ್ತೆ, ಒಂದೇ ಬೆಳೆ ಕಬ್ಬಾದ್ರೆ ಒಂದೇ ಬೆಳೆ ಇರುತ್ತೆ, ತೆಂಗಾದ್ರೆ ವಾರ್ಷಿಕವಾಗಿರುತ್ತೆ, ಮಾವಾದ್ರೆ 3 ವರ್ಷಕ್ಕೊಂದಿರುತ್ತೆ. ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅವ್ರಿಗೆ ಆ ಪ್ರಮಾಣದಲ್ಲಿ ಗೊತ್ತಾಗ್ತಿಲ್ಲ. ಆಮೇಲೆ ಆ ಇನ್ಸೂರೆನ್ಸ್ ಏನ್ ಬೆಳೆ ಮಾಡ್ತೀವಿ ಅದು ಸಾಲಲ್ಲ ಅನ್ನೋದು ನನ್ನ ಏನ್ ಓಡಾಡ್ಕ ನೋಡಿರ್ತೀನಿ. ಅದ್ರ ಅನುಭವದಲ್ಲಿ ನನ್ನ ಮಾಹಿತಿ ಸಿಕ್ಕದ್ನ ಹೇಳ್ತಾ ಇರೋದು ಮೇಡಮ್. ಇಲ್ಲ, ಅದೇ ನೀವು ಹೇಳೋದು ಸರಿ ಇದೆ ಸರ್. ಈಗ ಅದಕ್ಕಾಗಿ ಈಗ ಸರ್ಕಾರದವರು ಈಗ ಸ್ವಲ್ಪ ಪ್ರಚಾರನು ಕೂಡ ಈ ಹಂಗಾಮು ಅಷ್ಟೇ ಶುರು ಆಗಿದೆಯಲ್ಲ, ಇನ್ನು ಒಂದು 20 ದಿನಕ್ಕಿಂತ ಜಾಸ್ತಿ ಸಮಯ ಇದೆ. ಈಗಲೂ ಕೂಡ ಯಾರು ವಿಮೆ ಮಾಡಿಸಿರದಂತ ರೈತರು ತಾವು ಅದನ್ನ ಅರ್ಜಿ ಫಾರ್ಮ್ ಅನ್ನು ತುಂಬಬಹುದು. ಅದ್ರ ಬಗ್ಗೆನೆ ಈ ಪ್ರೋತ್ಸಾಹದಾಯಕವಾದ ಒಂದು ಕಾರ್ಯಕ್ರಮ ಸರ್ಕಾರ. ಇದಕ್ಕೆ ಕಾರ್ಯಕ್ರಮನ ಯಾವ್ದೇ ಕಾರಣಕ್ಕೂ ಅಲ್ಲಗಳೇ ಅಂತ ಹೇಳಿ, ಇದು ಒಳ್ಳೆ ಕಾರ್ಯಕ್ರಮ, ಬಹಳ ಜನಕ್ಕೆ ಮಾಹಿತಿ ಬೇಕು. ಬಟ್ ಏನಂದ್ರೆ ಈ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ, ತಾಲೂಕ್ ಪಂಚಾಯತಿ ಲೆವೆಲ್ ಅಲ್ಲಿ, ಜಿಲ್ಲಾ ಪಂಚಾಯತ್ ಲೆವೆಲ್ ಅಲ್ಲಿ ಇದು ನಾನು ನೋಡ್ತೀನಿ. ಸುಮಾರು ಕಾರ್ಯಕ್ರಮದಲ್ಲಿ ಇದಿರಲ್ಲ, ಈ ಕಾರ್ಯಕ್ರಮಗಳು ಇರಲ್ಲ, ಆಮೇಲೆ ಅಲ್ಲಿ ಮಾಹಿತಿನೂ ಅವ್ರಿಗೆ ಸಮರ್ಥವಾಗಿ ನಮ್ಮ ರೈತರಿಗೆ ಸಿಗಲ್ಲ. ಓಕೆ ಸರ್, ಇದ್ರ ಬಗ್ಗೆ ನಾವು ಏನಂದ್ರೆ ನನ್ನ ಅನುಭವ ಮತ್ತೆ ಅದ್ ನೋಡ್ತಾ ಇದೀನಲ್ಲ, ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕು, SSC ಮಾಡ್ಬೇಕು, ನಾನೊಂದು ಫೋಟೋ ತರ್ಸ್ಕೊಂಡು ಫೋಟೋ ಹಾಕ್ಬೇಕು, ಪೇಪರ್ ಫೋಟೋ ಬರ್ಬೇಕು ಅನ್ನೋ ಕಾರ್ಯಕ್ರಮಗಳೇ ಜಾಸ್ತಿ ಹೊರತು ನಮ್ಮ ರೈತರಿಗೆ ನಿಜವಾದ ಮಾಹಿತಿಗಳು ಅವ್ರಿಗೆ ಸಿಗ್ತಾ ಇಲ್ಲ. ಸರ್, ಇದನ್ನ ಗಮನ ಹರಿಸ್ತೀವಿ ಸರ್. ತಾವು ಹೇಳಿದ ಉತ್ತಮವಾದ ಸಲಹೆ. ನಾವು ನಮ್ಮ ಏನು ಕೃಷಿ ಇಲಾಖೆಯಿಂದನೂ ಪ್ರಚಾರ ಮಾಡ್ತಾ ಇದೀವಿ, ಹಾಗೂ ವಿಮಾ ಸಂಸ್ಥೆಯವರು ಏನೋ ಈ ಜಿಲ್ಲಾಗೆ ಒಬ್ಬೊಬ್ರು ವಿಮಾ ಸಂಸ್ಥೆಯವರು ಅವ್ರ ಮೂಲಕನು ಪೇಪರ್ ನೋಟಿಫಿಕೇಶನ್ ಮತ್ತೆ ಎಲ್ಲಾ ಮಾಡ್ತಾ ಇದಾರೆ. ಇನ್ನೂ 22 ಲಕ್ಷ ಹೋಗಿದ್ದಾರೆ ಅಂದ್ರೆ ಈ ಸ್ಕೀಮ್ ಬೇರೆ ಎಲ್ಲಾ ಸ್ಕೀಮ್ಗಿಂತ ನಮ್ದ್ರಲ್ಲಿ ಜಾಸ್ತಿ ಏನೋ ಇನ್ಕ್ಲಿನೇಷನ್ ಇದೆ ಸರ್. ಬೆಳೆ ವಿಮೆನಲ್ಲಿ ಬೇರೆ ಯಾವುದೇ ಸ್ಕೀಮ್ ತಗೊಳ್ಳಿ, ಇಷ್ಟು ಲಕ್ಷ ಜನರು ಆಗಿರತಕ್ಕಂಥದ್ದು ಕಮ್ಮಿ. ಒಂದು ಸಲಹೆ ದಯವಿಟ್ಟು ಸಲಹೆ ತಮ್ಮ ಎಕ್ಸ್ಪೀರಿಯನ್ಸ್ ಸ್ವೀಕರಿಸಿ. ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ, ಪ್ರತಿಯೊಂದು ಸ್ಕೂಲ್ ಅಂಗನವಾಡಿ ಇರುತ್ತೆ, ಅಲ್ಲೆಲ್ಲ ಈ ರೈತರ ಬಗ್ಗೆ ಮಾಹಿತಿಗಳನ್ನ ಒಂದು ಬೋರ್ಡ್ ಹಾಕಿ ಅಲ್ಲಿ ಎಲ್ಲಾ ಮಾಹಿತಿಗಳನ್ನ ಶೇರ್ ಮಾಡಿದ್ರೆ ಇದು ನಿಮ್ಮ ಏನ್ ಕಾರ್ಯಕ್ರಮ ಹಿಂಗ್ ಮಾಡ್ಕೊಂಡು ಇದು SSC 100 ಪಾಯಿಂಟ್ SSC ಆಗುತ್ತೆ. ಸಲಹೆ ಉತ್ತಮವಾಗಿದೆ ಸರ್. ಇದನ್ನ ನಾವು ಕಾರ್ಯಗತಗೊಳಿಸಕ್ಕೆ ಕ್ರಮ ಕೈಗೊಳ್ತೀವಿ ಸರ್. ನಂದು ಮಾವು ಇದೆ, ಹಿಂಗಿದೆ ಆದ್ರೆ ಯಾವ್ದು ಫಸ್ಲು ಮಾವು 3 ವರ್ಷಕ್ಕೆ ಒಂದ್ ಬೆಳೆ ಬರುತ್ತೆ, ಏನೇ ಕಾರಣಕ್ಕೂ ಈ ವರ್ಷ ಬಿಟ್ಟು ನಾಳೆ ಬರಲ್ಲ, ನಾಳೆ ನೆಕ್ಸ್ಟ್ ವರ್ಷ ಇರೋದಿಲ್ಲ, ಅದ್ರ ವರ್ಷ ಕಡಿಮೆ ಫಲ ಬರುತ್ತೆ, ಕಡಿಮೆ ಹೂ ಬರುತ್ತೆ, ಕಡಿಮೆ ಬಂದಿಂತ ಮಳೆಗಾಲ ಬಂದಾಗ ಈ ತರ ಬಂದಾಗ ಅತಿ ಹೆಚ್ಚು ಬಿಸಿಲಾದಾಗ ಹೂ ಉದುರೋಗಿರುತ್ತೆ, ಫಂಗಸ್ ಆಗಿ ಪ್ಲಸ್ ಮಳೆ ಬಂದಾಗ್ಲೂ ಆ ಕ್ವಾಲಿಟಿ ಹೊಟ್ಟೋಗಿರುತ್ತೆ, ಹುಳ ಹೊಡೆದ್ಬಿಡ್ತದೆ, ಎಂತ ಔಷಧಿ ಹೊಡೆದಿದ್ರು ಅದು ಹುಳ ಹೊಡೆದು ಹೊಟ್ಟೋಗುತ್ತೆ. ಯಾವ ರೈತರು ತಗೊಳಲ್ಲ, ಏನು ತಗೊಳಲ್ಲ. ಈ ಮಾಹಿತಿ ತುಂಬಾನೇ ಕೊರತೆ. ಇದನ್ನ ಪ್ರತಿ ಸ್ಕೂಲು, ಗ್ರಾಮ ಪಂಚಾಯತಿ, ಅಂಗನವಾಡಿ ಕೇಂದ್ರಗಳಲ್ಲಿ ರೈತರಿಗೋಸ್ಕರ, ಅದು ಸ್ಕೂಲ್ ಜೊತೆಗೆ ಒಂದು ಒಂದು ಬೋರ್ಡ್ ಸಪರೇಟ್ ಆಗಿ ನಮ್ಮ ರೈತರಿಗೋಸ್ಕರ ಒಂದು ಬೋರ್ಡ್, ಈ ತರ ಮಾಡಿ, ಈ ತರ ಮಾಡಿ, ಈ ತರ ಹೋಗಿ ಅಲ್ಲಿ ಎಲ್ಲಿ ಯಾರು ಭೇಟಿ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಇದೆಲ್ಲ ಮಾಹಿತಿ ಸಿಕ್ಕರೆ ಅಟ್ಲೀಸ್ಟ್, ಯಾಕಂದ್ರೆ ರೈತರಲ್ಲೂ ಕೆಲವೊಂದು ಏನಾಗ ತಪ್ಪಿದೆ, ಅವನಿಗೆ ಮಾಹಿತಿ ಶೇರ್ ಮಾಡ್ಬೋದು, ನಾನು ಒಬ್ನೇ ಒಬ್ಬ ಈ ತರ ಇದೆ. ಇದು ನನ್ನ ಅನುಭವಕ್ಕೆ ಬಂದಿರೋ ಮಾಹಿತಿಗಳನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಡಲ್ಲ ಮಾಹಿತಿನ. ಓಕೆ ಸರ್, ಅದನ್ನ ಅಟ್ಲೀಸ್ಟ್ ಹಾಕ್ತಾರೆ, ಒಬ್ಬ ಹಚ್ಕೊಂಡೇ ಇರೋನು, 1 ಎಕರೆ ಇರೋನು, 2 ಎಕರೆ ಇರೋನು, ಅಟ್ಲೀಸ್ಟ್ ಅನುಕೂಲ ತಗೊಳ್ಳಿ ಅಂತ. ಸರಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದ. ಮೇಡಮ್, ಈಗ ತಾವ್ ಹೇಳಿದ್ರಿ ಈಗ ವಿಮೆನ ಎಲ್ಲೆಲ್ಲಿ ಮಾಡಿಸಬಹುದು ಅಂತ, ಬ್ಯಾಂಕ್ ಅಲ್ಲಿ ಮಾಡಿಸಬಹುದು ಅಂತ ಹೇಳಿದ್ರಿ, ಗ್ರಾಮ ಒಂದು ಕೇಂದ್ರದಲ್ಲಿ ಮಾಡ್ಕೊಳ್ಬಹುದು ಅಂದ್ರೆ, ಮತ್ತೆ ಕರ್ನಾಟಕ ಒಂದು ಕೇಂದ್ರ, ಮತ್ತೆ ಸಾಮಾನ್ಯ ಸೇವಾ ಕೇಂದ್ರಗಳು ಕೂಡ ಮಾಡಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. ಇಲ್ಲೆಲ್ಲ ಅವರು ಸಾಮಾನ್ಯವಾಗಿ ಏನೇನು ದಾಖಲೆ ಕೇಳ್ತಾರೆ, ಏನು ಅವ್ರು ಕೊಡಬೇಕಾಗತ್ತೆ? ಸರ್, ಮೊದಲನೇದಾಗಿ ರೈತರು ಎಫ್ ಐ ಡಿ ಹೊಂದಿರಬೇಕು. ಆಮೇಲೆ ತಾವು ಜಮೀನು ಹೊಂದಿರೋದಕ್ಕೆ ಪಹಣಿ, ಆಧಾರ್ ಸಂಖ್ಯೆ ನೀಡಬೇಕು, ಎಫ್ ಐ ಡಿ ನೀಡಬೇಕು. ಹಾಗೆ ತಮ್ಮ ಅರ್ಜಿನ ಮುಖ್ಯವಾಗಿ ಒಂದು ನಮೂನೆ ಅರ್ಜಿ ಇರುತ್ತೆ ಬೆಳೆ ವಿಮೆಗೆ, ಅದನ್ನ ತುಂಬಿ, ಯಾವ ಬೆಳೆ ಅಂತ ನಿಖರವಾಗಿ ತುಂಬಿ, ಅದನ್ನ ಅದಕ್ಕೆ ಏನು ರೈತರ ವಂತಿಕೆ ಏನಿರುತ್ತೆ ಪ್ರೀಮಿಯಂ, ಅದನ್ನ ಬರೆಸಿ ಈ ಎಲ್ಲ ಕೇಂದ್ರಗಳಲ್ಲಿ ಎಲ್ಲಿಯಾದ್ರೂ ಅವ್ರಿಗೆ ಹತ್ತಿರದ ಅವಶ್ಯಕ. ರೈತರು ಈ ಬೆಳೆ ವಿಮೆ ಮಾಡಿಸಬೇಕಂದವರು ಯಾವ್ದಾದ್ರು ಒಂದು ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಿ, ಅಲ್ಲಿ ಕೇಳ್ತಾರೆ. ಮುಂದಿನ ಕರೆ ನೋಡೋಣ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ಶಿವಾನಂದ ಹಿರೇಗೌಡ ಅಂತ ಹೇಳಿ, ಗುಲ್ಬರ್ಗಾ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಮಾತಾಡೋ ಸರ್ ನಾನು. ಕೇಳಿ ಶಿವಾನಂದ್ ಅವರೇ. ಸರ್, ನನ್ನ ಆದಂತದ ಒಂದು ಅನುಭವ, 2023-24 ಒಂದು ಇನ್ಸೂರೆನ್ಸ್ ಮಾಡಿಸಿದ್ದೆ ಸರ್, 6 ಎಕರೆ. ಅದರಲ್ಲಿ ಯಾವ ಬೆಳೆಗೆ ಸರ್ ಬೆಳೆ ನಷ್ಟ ಆಗಿತ್ತು ಸರ್? ಅದು ಯಾವ ಬೆಳೆ? ತೊಗರಿ ಬೆಳೆ ಸರ್, ತೊಗರಿ. ಹೇಳಿ. ಅವರು ಇನ್ಸೂರೆನ್ಸ್ ಕಂಪನಿಯವರು ಬಂದು ಸಮೀಕ್ಷೆ ಮಾಡಿಕೊಂಡು 85% ಲಾಸ್ ಆಗಿದೆ ಅಂತ ಹೇಳಿ ಬರೆದ್ರು ನಮ್ಗೆ, ನಮ್ಮ ಎದುರೇ. ನಮ್ಮಿಂದ ಅವ್ರು ಸೈ ಮಾಡಿಸ್ಕೊಂಡ್ರು, ಬಟ್ ನಮ್ಗೇನ್ ಸ್ವಲ್ಪ ದುಡ್ಡು ಕೊಟ್ರು, ಒಂದು 13,000 ಅಂತೇಳಿ ಏನು 2 ಸಾರಿ ಬಂದಿದೆ ಸರ್ ನನಗೆ ಬರೀ ಸರ್. ಅದು ಎಷ್ಟು, 1 ಎಕರೆಗೆ ಎಷ್ಟು ಬರಬೇಕಾಗಿತ್ತು ಮತ್ತೆ ಎಷ್ಟು ಬಂದಿದೆ ಅಂತೇಳಿ ಅಲ್ಲಿ ಇನ್ಸೂರೆನ್ಸ್ ಕಂಪ್ನಿದವರಿಗೆ ಕೇಳಿದ್ರೆ ಅವ್ರು ಏನ್ ಹೇಳಿದ್ರು, ಇಲ್ಲ ಇನ್ನ ಬರುತ್ತೆ ಅಂತ ಹೇಳಿದ್ರು, ಬಟ್ ಅವ್ರ ಪಿರಿಯಡ್ ಮುಗಿದೋಯ್ತು, ನಮ್ಗೆ ಯಾವ್ದೇ ದುಡ್ಡು ಬರ್ಲಿಲ್ಲ ಸರ್. ಅಲ್ಲ, ಅದು ನಿಮ್ದು ವೈಯಕ್ತಿಕವಾಗಿ ಏನಿದೆ, ನಿಮ್ದು ಫೋನ್ ನಂಬರ್ ಏನಾದ್ರು ಕೊಟ್ರೆ ನಾವು ಅದನ್ನ ಚೆಕ್ ಮಾಡಬಹುದು. ಏನಾದ್ರೂ ಅಷ್ಟೇ ಬಂದಿದ್ರೆ ನಿಮ್ ಫೋನ್ ನಂಬರ್ ಕೊಡಿ, ನಾವು ಇನ್ಸೂರೆನ್ಸ್ ಸರ್. ಇಲ್ಲ ಮೇಡಮ್, ನಾನು ಇನ್ಸೂರೆನ್ಸ್ ಕಂಪ್ನಿಯವರಿಗೆ ಹೋಗಿ ಮೀಟ್ ಆದೆ, ಅವ್ರ ಏನ್ ಹೇಳಿದ್ರು. ಆಯ್ತು, ನೀವು ಇನ್ಸೂರೆನ್ಸ್ ಕಂಪನಿಯವ್ರದ್ದು ನಂಬಿಕೆ ಇಲ್ಲ ಅಂದ್ರೆ ನಾವು ಇಲಾಖೆ ವತಿಯಿಂದ ನಾವು ಇದನ್ನ ಚೆಕ್ ಮಾಡ್ತೀವಿ. ನಿಮಗೆ ಇನ್ನು ಬರೋ ಏನಾದ್ರೂ ಇದ್ರೆ ನಾವು ಅವ್ರ ಕಡೆಯಿಂದ ಇದ್ ಮಾಡಿ, ಅರ್ಜಿ ಸಂಖ್ಯೆ ಇದ್ರೆ ಕೊಡಿ. ನೀವು ಅರ್ಜಿ ಸಂಖ್ಯೆ ಇದೆಯಾ? 23-24 ಇದ್ದಿದ್ದು ಮೇಡಮ್. ಅದೇ ಇರ್ಲಿ, 23-24 ಮೊಬೈಲ್ ನಂಬರ್ ಕೊಡಿ, ಅಥವಾ ನೀವು ಅರ್ಜಿ ಸಂಖ್ಯೆ ಕೊಡಿ. ಅಲ್ಲ, 992 ಮೊಬೈಲ್ ನಂಬರ್ ಇದೆ ಮೇಡಮ್. 992-693-693-075 ಮೇಡಮ್. ಶಿವಾನಂದ್ ಅಲ್ಲ, ಶಿವಾನಂದ್ ಅಂತಲ್ಲ. ನಿಮ್ಮನ್ನ ನಾವು ಇಲಾಖೆ ನಾಳೆ ಕಚೇರಿಗೆ ಹೋದ ತಕ್ಷಣ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ದೇನ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ನಿಮಗೆ ಮಾಹಿತಿ ನೀಡ್ತೀವಿ. ಮೇಡಮ್, ಅದರಿಂದಾನೇ ಬೇಜಾರಾಗಿ ನಾನು ಲಾಸ್ಟ್ ಇಯರ್ ಇನ್ಸೂರೆನ್ಸ್ ಮಾಡಿಲ್ಲ. ಓಕೆ ಓಕೆ, ಸರಿ ಆಯ್ತು, ನಿಮಗೆ ಮಾಹಿತಿ ನೀಡ್ತೀವಿ ಶಿವಾನಂದ್ ಅವ್ರೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹೆಸರೇಳಿ ಸರ್, ಎಲ್ಲಿಂದ? ಜಗದೀಶ್ ಅಂತ ಸರ್, ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯಿಂದ ಸರ್. ಕೇಳಿ ಜಗದೀಶ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಜಗದೀಶ್ ಅವ್ರು, ಹೇಳಿ. ಮೇಡಮ್, ನಾವು ಕಳೆದ ವರ್ಷ ಇನ್ಸೂರೆನ್ಸ್ ಕಟ್ಟಿದ್ವಿ, ತೊಗರಿ ಬೆಳೆ, ಶೇಂಗಾ ಬೆಳೆ, ಈರುಳ್ಳಿ ಬೆಳೆಗೆ. 24-25 ಕಳೆದ ವರ್ಷ, 24-25 ಮೇಡಮ್, ಕಳೆದ ವರ್ಷ 23-24. ಅದರಲ್ಲಿ ಮಳೆ ಬಂದೆಲ್ಲ ಹಾಳಾಗಿತ್ತು ಮೇಡಮ್. ಬಂದು ಅವ್ರ ಕಂಪ್ನಿಯವ್ರಿಗೂ ಇನ್ಸೂರೆನ್ಸ್ ಕಂಪ್ನಿಯವ್ರು ಬಂದು ಕಂಪ್ಲೇಂಟ್ ಮಾಡಿದ್ವಿ. ಎಲ್ಲ GPS ಮಾಡ್ಕೊಂಡು ಹೋಗಿ ಶೇಂಗಾಕ್ಕೂ ತೊಗರಿಗೆ ಅದು ಸಹಾಯಧನ ಕಳಿಸಿದ್ರು ಮೇಡಮ್. ಲಾಸ್ ಆಗಿದ್ದಕ್ಕೆ ಈರುಳ್ಳಿ ಕಳಿಸ್ಲಿಲ್ಲ. ಈಗ 3 ಬೆಳೆನು ಲಾಸ್ ಆಗಿದೆ ನಮ್ಗೆ, ಅದಕ್ಕೆ ಯಾಕೆ ಕಳಿಸ್ಲಿಲ್ಲ ಅಂತ ನಮ್ಗೆ ಎಲ್ಲಿ ಯಾವ ರೀತಿ ಏನ್ ಮಾಡ್ಬೇಕು ಮೇಡಮ್ ಅದ್ನಿಗೆ ಮುಂದೆ? ಈರುಳ್ಳಿ ಬೆಳೆದು ಏನು ಲಾಸ್, ಏನು ಇಳುವರಿ ಆಧಾರದ ಮೇಲೆ ಏನಾಗಿದೆ ಅಂತ ಚೆಕ್ ಮಾಡ್ಬೇಕು ಇವ್ರೆ. ನಿಮ್ದು ಏನು ದೂರವಾಣಿ ಸಂಖ್ಯೆ ಹೇಳಿದ್ರೆ ನಾವು ಮಾಹಿತಿ ತಿಳಿಸ್ತೀವಿ. 992-73-753 ಮೇಡಮ್. ಓಕೆ, ನಿಮ್ಗೆ ಉತ್ತರ ಹೇಳ್ತಾರೆ. ಯಾಕಂದ್ರೆ 2 ಬೆಳೆ ಲಾಸ್ ಆಗಿ GPS ಮಾಡ್ಕೊಂಡು ಹೋಗ್ರೆ ಎಲ್ಲ ಆಗೈತೆ, ಈರುಳ್ಳಿ ಸಿಕ್ಕಿಲ್ಲ. ಬರ್ದೇನು ತೊಂದ್ರೆ ಮೇಡಮ್, ಏನ್ ಸಮಸ್ಯೆ ಅಲ್ವಾ? ಆಯ್ತು, ನಾವು ಇನ್ಶೂರೆನ್ಸ್ ಕಂಪನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮ್ಗೆ ಇದು ನಿಮ್ ಕರೆ ಮಾಡಿ ಧನ್ಯವಾದಗಳು. ಧನ್ಯವಾದಗಳು. ಸರ್ವ ನಂಬರ್ ಅದೆಲ್ಲ ಹೇಳ್ಬೇಕಾ ಮೇಡಮ್? ಅದು ನಾವು ಕರೆ ಮಾಡಿ ಕೇಳ್ಕೊಂತೀವಿ. ಇದು ಅವಕಾಶ ಇಲ್ಲ, ಜಾಸ್ತಿ ಜನಕ್ಕೆ ಅವಕಾಶ ಸಿಗ್ಲಿ ಅಂತ ಮಾಡ್ತೀವಿ. ಎಲ್ಲಿಂದ? ಹಲೋ ಕೃಷಿರಂಗ. ನಮಸ್ಕಾರ ಸರ್, ನಾವು ಮನ್ಸಲಾಪುರ ಗ್ರಾಮ, ರಾಯಚೂರು ತಾಲೂಕು. ಹೋದ ವರ್ಷ ನಾವು ತೊಗರಿಗೆ ಮಾಡಿಸಿದೀವ್ರಿ. ಹೆಸರು ಹೇಳ್ರಿ. ಕೋಪದಿಂದ ನಷ್ಟ ಬಂದಿತ್ತು. ಹೆಸರು? ಹೆಸರು ಶರಣಪ್ಪ ಕುಂಬಾರ್ ಅಂತೇಳಿ. ಹೇಳಿ ಕುಂಬಾರ್ ಅವ್ರೆ. ಸಂಪೂರ್ಣ ನಷ್ಟ ಬಂದಿತ್ತು ಅತಿಯಾದ ಮಳೆಯಿಂದಾಗಿ. ಇನ್ಶೂರೆನ್ಸ್ ಕಂಪನಿಯವರು ಬಂದು ನೋಡಿಕೊಂಡು ಹೋದ್ರಿ, ಏನು ಒಂದು ಪೈಸ ದುಡ್ಡು ಹಾಕ್ಲಿಲ್ಲ, ಏನೂ ಇಲ್ಲ, ಏನು. ಹಿಂಗಾಗಿ ನಮ್ಮೂರಾಗ ಯಾರು ಇನ್ಶೂರೆನ್ಸ್ ಮಾಡಕ್ಕ ನಿಮ್ ಪ್ರಯತ್ನ ಮಾಡಂಗಿಲ್ಲ ಈ ವರ್ಷ. ನಿಮ್ ಮೊಬೈಲ್ ನಂಬರ್ ಹೇಳಿ. ನಂಬರ್ 810-599-0414. ಓಕೆ, ನಿಮ್ಗೆ ಉತ್ತರ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಸರ್? ನಾಳೆ ಹೇಳ್ತಾರೆ ನಿಮ್ಗೆ. ಏನು ಒಂದ್ ಪೈಸನು ಬಂದು ಅವರೇ ನೋಡಿಕೊಂಡು, ನಾವು ಕಂಪ್ಲೇಂಟ್ ಮಾಡಿದ್ವಿ, ಬಂದು ನೋಡಿಕೊಂಡು. ಆಯ್ತು ಆಯ್ತು, ಅದು ಹೇಳ್ತಾರೆ. ನಿಮ್ದು ಐಡಿ ನಂಬರ್ ಎಲ್ಲ ತೆಗೆದಿಟ್ಕೊಳ್ಳಿ ನಾಳೆ ಫೋನ್ ಮಾಡ್ಬೇಕಾದ್ರೆ. ರಸೀದ್ ನಂಬರ್ ಆದ್ರಿ. ಅದೇ ನಾಳೆ ನಾವು ಕರೆ ಮಾಡಿದಾಗ ಅದೆಲ್ಲ ಮಾಹಿತಿ ತೆಗೆದಿಟ್ಕೊಳ್ಳಿ, ನಾವು ನಿಮಗೆ ಮಾಹಿತಿ ನೀಡ್ತೀವಿ. ಇಲ್ಲಿ ಅವರು ಏಜೆಂಟ್ರುಗಳಿಗೆ ಫೋನ್ ಮಾಡಿದ್ರೆ ಫೋನೇ ಎತ್ತಂಗಿಲ್ಲ, ನಮ್ಮ ಫೋನೇ ಕಲ ಬಂದ್ ಮಾಡ್ಕೊಂಡ್ಬಿಟ್ಟು. ಆಯ್ತಾಯ್ತು. ಮುಂದಿನ ಕರೆ. ಹಲೋ ಕೃಷಿರಂಗ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೆಸರು ಹೇಳಿ ಸರ್. ಎಲ್ಲಿಂದ? ನಂಜನಗೂಡು ತಾಲೂಕು ದೇವಸ್ನಳ್ಳಿ ಗ್ರಾಮದಿಂದ ತೇಜಸ್ವಿ ಅಂತ ಸರ್. ತೇಜಸ್ವಿ, ಕೇಳಿ ಪ್ರಶ್ನೆನ. ಸರ್, ನಾವು ಕಳೆದ ವರ್ಷ ನಂಜನಗೂಡು ರಸಬಾಳೆನ ಬಿತ್ತನೆ ಮಾಡಿದ್ವಿ ಸರ್, 600 ಸಸಿ. ಮೈಸೂರಿನ ಲಿಂಗಾಮದಿ ಪಾಳ್ಯ ಅಂತಕ್ಕಂತ ಒಂದು ಟಿಶ್ಯೂ ಕಲ್ಚರ್ ಆಫೀಸ್ ಇಂದ ತಗೊಂಡೋಗಿ. ತೋಟಗಾರಿಕಾ ಬೆಳೆ ಸರ್ ಇದು. ಸರ್, ತೋಟಗಾರಿಕಾ ಬೆಳೆಯಲ್ಲಿ ಬರುತ್ತೆ ಇದು. ನಾವು ಕೃಷಿರಂಗ ಕಾರ್ಯಕ್ರಮ ಮಾಡ್ತಾ ಇರೋದು. ತೋಟಗಾರಿಕಾ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾರೆ. ಆದ್ರೆ ಏನು ಬಾಳೆ ಯಾವ್ದೇ ವಿಮೆ ಅಡಿ ಮಾಡ್ತಾ ಇಲ್ಲ ತೋಟಗಾರಿಕೆ ಇಲಾಖೆಯವರು. ಕಳೆದ ವರ್ಷ ನಾವು ಅಲ್ಲಿ ಬಿತ್ತನೆ ಮಾಡಿದಾಗ ತೋಟಗಾರಿಕೆ ಇಲಾಖೆ ಕೇಳಿದಾಗ ಆತರ ಹೇಳಿದ್ರು. ಹೇಳಿದ್ರು. ಆದ್ರೆ ಈಗ ಏನಾಗಿದೆ ಅಂದ್ರೆ 600 ಸಸಿನಲ್ಲಿ 500 ಸಸಿ 9 ತಿಂಗಳಾಗಿದೆ, ಕೊಳತು ಹೋಗ್ತಾ ಇದೆ ಸರ್. ಕಾಂಡ ಎಲ್ಲ ಕೊಳತು ಹೊಣವಾಗ್ತಾ ಇದೆ ಮರ. ಇದುವರೆಗಾಲ ಕೃಷಿಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಏನ್ ಮಾಡೋದು, ದಿಕ್ ತೋಷ ಇಲ್ಲ ಸರ್. ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾರೆ ಇವೆಲ್ಲ. ಕೈ ಚೆಲ್ಲಿದ್ದಾರೆ ಸರ್, ಕೇಳಿದ್ರೆ ಕೈ ಚೆಲ್ಲಿದ್ದಾರೆ. ಅದೇನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಸರ್ಕಾರದ ವತಿಯಿಂದ ಅನುದಾನ ತಗೊಂಡ್ ಮಾಡಿದ್ದು 38,000 ರೂಪಾಯಿ. ಅವ್ರ ಇದ್ದಾರೆ, ಟಿಶ್ಯೂ ಕಲ್ಚರ್ ಸಸಿನೇ ಹಾಕ್ಬೇಕು ಅಂತ ಹೇಳ್ತಾರೆ. ಟಿಶ್ಯೂ ಕಲ್ಚರ್ ಸಸಿ ಹಾಕಿದ್ರೆ ನಂಜನಗೂಡು ದೇವಸ್ನಳ್ಳಿ ಗ್ರಾಮ ಸುತ್ತಮುತ್ತ ಎಲ್ಲೂ ಬಾಳೆ ಗಿಡ ಬರ್ತಾ ಇಲ್ಲ. ಈ ತರ ಆಗಿ ರೈತರಿಗೆ ಬಹಳ ಮೋಸ ಆಗುತ್ತೆ. ಈಗಾಗಲೇ ನನಗೂ ಕೂಡ 2.5 ಲಕ್ಷ ರೂಪಾಯಿ ಖರ್ಚಾಗಿದೆ 9 ತಿಂಗಳಿಂದ. ಗಿಡಗಳನ್ನ ನೋಡಿದ್ರೆ ಬಹಳ ಬೇಸರ ಆಗ್ತಾ ಇದೆ. ಇದನ್ನ ತೋಟಗಾರಿಕೆ ಇಲಾಖೆ ಅವರ ಗಮನಕ್ಕೆ ತರ್ತೀವಿ. ಇವರೇ ನಿಮ್ಮ ಹೆಸರು ಗೊತ್ತಾಗಿಲ್ಲ. ತೇಜಸ್ವಿ ಅವರು. ತೋಟಗಾರಿಕೆ ಇಲಾಖೆಯವರಿಗೆ ಇದನ್ನ ಎಸ್ಕಲೇಟ್ ಮಾಡ್ತೀವಿ. ನಂಜನಗೂಡು ಇಂದ ಕರೆ ಮಾಡಿದ್ರು. ಪರಿಹಾರ ಸಿಗದ ವ್ಯವಸ್ಥೆ ಇಲ್ಲ ಮೇಡಮ್. ಇದು ಬೆಳೆ ವಿಮೆ ಕೃಷಿ ಬೆಳೆಗಳು, ಕೆಲವೊಂದು ತೋಟಗಾರಿಕೆ ವಾರ್ಷಿಕ ತೋಟಗಾರಿಕೆ ಬೆಳೆಗಳಿಗೆ ಮಾತ್ರ ನಾವು ಕೃಷಿ ಇಲಾಖೆಯಿಂದ ಅನುಷ್ಠಾನ ಮಾಡ್ತಾ ಇದೀವಿ. ಇದು ಒಳಪಟ್ಟಿಲ್ಲ. ಬೇರೆ ಯಾವ್ದು ವ್ಯವಸ್ಥೆ ಇಲ್ಲ ಮೇಡಮ್ ಸರ್ಕಾರದಿಂದ. ತೋಟಗಾರಿಕೆ ಇಲಾಖೆಯವ್ರನ್ನ ನೀವು ಸಂಪರ್ಕ ಮಾಡ್ಬೇಕು ದಯವಿಟ್ಟು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಕರೆ ಇದೆಯಾ? ನಾನು ಬೆಳೆಗಳ ಪಟ್ಟಿಯನ್ನ ಹೇಳಕೊಟ್ಟೆ. ಎಲ್ಲ ಕೃಷಿ ಬೆಳೆಗಳಾದ ಭತ್ತ, ಮುಸ್ಕಿನ್ ಜೋಳ, ಸಜ್ಜೆ, ರಾಗಿ, ಜೋಳ, ಸಾವೆ, ನವಣೆ, ನೆಲಗಡಲೆ, ಸೂರ್ಯಕಾಂತಿ, ಸೋಯಾ ಅವರೆ, ತೊಗರಿ, ಉದ್ದು, ಹೆಸರು, ಎಳ್ಳು, ಹುರುಳಿ, ಅಲಸಂದೆ, ಹತ್ತಿ, ಹೀಗೆ ಎಲ್ಲ ಕೃಷಿ ಬೆಳೆಗಳು ಹಾಗೂ ಕೆಲವೊಂದು ವಾರ್ಷಿಕ ತೋಟಗಾರಿಕಾ ಬೆಳೆಗಳಿರುತ್ತೆ. ಆಲೂಗಡ್ಡೆ, ಕೆಂಪು ಮೆಣಸಿನಕಾಯಿ, ಟೊಮೊಟೊ, ಈರುಳ್ಳಿ, ಎಲೆಕೋಸು, ಅರಿಶಿನ, ಈ ಇಷ್ಟು ಬೆಳೆಗಳನ್ನ ಬೆಳೆ ವಿಮೆ ಕೃಷಿ ಇಲಾಖೆಯಿಂದ ಬೆಳೆ ವಿಮೆಗೆ ಮಾಡಿಸಲಿಕ್ಕೆ ಒಳಪಟ್ಟಿರುತ್ತೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಹಲೋ ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್. ಎಲ್ಲಿಂದ? ನಮಸ್ತೆ ಸರ್. ನಮಸ್ಕಾರ. ಮಂಗಳೂರಿಂದ ಇಸ್ಮಾಯಿಲ್ ಅಂತ ಕಲ್ದಾಡಿ ಅಂತ. ಕೇಳಿ ಇಸ್ಮಾಯಿಲ್ ಅವರು, ನಿಮ್ಮ ಪ್ರಶ್ನೆನ. ಅದೇ ಸರ್, ಒಂದು ಬೇಕಿತ್ತು ನನಗೆ. ಅಂದ್ರೆ ಒಂದು ಜಿಲ್ಲೆ ಒಂದು ಬೆಳೆ ಅಂತ ವಿಮೆ ಉಂಟಲ್ವಾ ಸರ್, ಅದು ದಕ್ಷಿಣ ಕನ್ನಡಕ್ಕೆ ಯಾವ ಬೆಳೆಗೆ ಅಂತ ಬೇಕಿತ್ತು. ನಿಮ್ದು ಅಲ್ಲ, ನೀವು ಬೆಳೆ ದಕ್ಷಿಣ ಕನ್ನಡದಲ್ಲಿ ಬರೋದೇ ಭತ್ತ ಬೆಳೆ ಆಶ್ರಿತ ಭತ್ತ ಬೆಳೆ ಆಶ್ರಿತ ಕೃಷಿ ಬೆಳೆ ಅಂದ್ರೆ ಅದಕ್ಕೆ ವಿಮೆ ಅಡಿ ವ್ಯಾಪ್ತಿಯಲ್ಲಿ ಒಳಪರಿಸ್ಮೂರು. ಅಲ್ಲ ಮೇಡಮ್, ವಿಷಯ ಏನಂದ್ರೆ, ನಮ್ಮೊಂದು ಸಣ್ಣ ರೈತರು, ನಮಗೆ ಒಂದು 50 ಅಡಿಕೆ ಮರ, ಒಂದು 30 ತೆಂಗಿನ ಮರ, ಪೆಪ್ಪರ್ ಎಲ್ಲ ಉಂಟು. ಅದಕ್ಕೆ ನಾವು ಇಷ್ಟ ದಿನಕ್ಕೆ ಬೆಳೆ ವಿಮೆ ಮಾಡಿಸಿದೆಯಲ್ಲ, ಮಾಡಿಸಬಹುದಂತ ಬೇಕಿತ್ತು. ಅದ ಇದು ತೋಟಗಾರಿಕೆ ಇಲಾಖೆಯಿಂದ ಮಾಡಿಸ್ತಾರೆ. ಅದು ಇನ್ನೂ ಅಧಿಸೂಚನೆ ಆಗೋ ಹಂತದಲ್ಲಿದೆ, ಇನ್ನೂ ಆಗಿಲ್ಲ. ಈ ಕೃಷಿ ಇಲಾಖೆಯಿಂದ ನಾನು ಏನು ಇವಾಗ ಹೇಳಿದೆ, ಬೆಳೆಗಳು ಕೃಷಿ ಬೆಳೆಗಳಿಗೆಲ್ಲ ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ರೆ ಬರ್ತೆ, ಅದು ತೋಟಗಾರಿಕೆ ಇಲಾಖೆಗೆ ಮಾಡಿಸಿ, ಬ್ಯಾಂಕ್ ಅಲ್ಲಿ ಮಾಡಿಸಿ ಅಂತ, ಮತ್ತೆ ಸೈಬರ್ ಅಲ್ಲಿ ಮಾಡಿಸಿ ಅಂತೆಲ್ಲ ರೇಡಿಯೋ ಅಡ್ವರ್ಟೈಸ್ ಬರ್ತಾರಲ್ವಾ ಸರ್, ಅದು ನಮಗೆ ಎಂತದಂತ ಗೊತ್ತಾಗ್ತಿಲ್ಲ. ಅದೇ ಇನ್ನು ಮುಂದೆ ಇನ್ನು ಬರುತ್ತೆ, ಅದು ಬರ್ತದೆ, ಅದು ಅದು ಬರ್ತಾ ಬಂದಾಗ ಮಾಡಿಸಿ. ಸೇಮ್ ಇದೇ ಪ್ರೊಸೀಜರ್ ಹೌದಲ್ಲ ಮೇಡಮ್? ಸೇಮ್ ಪ್ರೊಸೀಜರ್ ಇದೇ ಮಾಡ್ತೇವಲ್ಲ, ಅಲ್ಲೂ ಕೂಡ ಇದೇ ಕೇಂದ್ರಕ್ಕೆ ಹೋಗಿ ತುಂಬಬಹುದು. ಹೌದು ಹೌದು ಹೌದು. ಅದು ಯಾವ ತಿಂಗಳಿಗೆಲ್ಲ ಅಂಡ್ ಅಂತ ಬೇಕಿತ್ತು ಸರ್? ಅದೇ ಅದು ಅಧಿಸೂಚನೆ ಮಾಡಿದಾಗ ತೋಟಗಾರಿಕೆ ಇಲಾಖೆಯವರು ಪ್ರಚಾರ ಮಾಡ್ತಾರೆ. ಯಾವಾಗ ಸ್ವಲ್ಪ ತೋಟಗಾರಿಕೆ ಇಲಾಖೆಗೆ ಸ್ವಲ್ಪ ಭೇಟಿ ಕೊಡ್ತಾ ಇರಿ, ಆಗಾಗ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ನಿಮ್ಗೆ ಸುಲಭ ಆಗುತ್ತೆ. ಧನ್ಯವಾದಗಳು ತಮಗೆ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ, ನಮಸ್ಕಾರ ಹೇಳಿ. ಇದು ಮಾತಾಡ್ಬೋದಾ? ಮಾತಾಡಿ, ನಿಮ್ಗಾಗಿ ಇರೋದು. ಹರೇ ಕೃಷ್ಣ, ನಿತಾಯಿ ಗೌರಂಗ. ಹರೇ ಕೃಷ್ಣ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು, ಶ್ರೀಕೃಷ್ಣ ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ಅಂದ್ರೆ ಈಗ ನೋಡಿ, ಈಗ ಮಳೆಗಾಲದಲ್ಲಿ ನಮ್ಮ ಇಲ್ಲಿ ಕೆಲವು ಬೃಂದಾವನದಲ್ಲೆಲ್ಲ ಕೆಲವು ತುಳಸಿ ಮತ್ತೆ ಇಂಥದ್ದೆಲ್ಲ ಔಷಧೀಯ ಗಿಡಗಳನ್ನೆಲ್ಲ ಬೆಳೆಸಲಿಕ್ಕೆ ಅದನ್ನ ನೆಟ್ಟಬೇಕು ಅಂತ ಹೇಳ್ತಾರೆ, ಬೃಂದಾವನ ಮಥುರಾ ಮತ್ತೆ ನವದ್ವೀಪದಲ್ಲಿ. ಅಂತದ್ದನ್ನ ಇಲ್ಲಿ ಕೂಡ ಬೆಳೆಸೋದಕ್ಕೆ ಅವಕಾಶ ಇದೆಯಾ ಅಂತ ಮೇಡಮ್ ಹತ್ರ ಒಂದು ಪ್ರಶ್ನೆ. ಬೆಳೆ ವಿಮೆ ಬಗ್ಗೆ ನೀವು ಪ್ರಶ್ನೆ ಕೇಳಿ. ಬೆಳೆ ವಿಮೆ ಅಲ್ವಾ ಸರ್? ಈಗ ನಮ್ದು ಇಲ್ಲಿ ರಂಗನಾಥ ಗೌರಿ ಮಠ ಅಂತ ಹೆಸರುಘಟ್ಟದಲ್ಲಿ ಇದೆ, ಇದೇ ನಾವು ಕೃಷಿ ಮಾಡ್ತಾ ಇದೀವಿ, ಅದಕ್ಕೆ ಏನಾದ್ರು ವಿಮೆ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಅಂತ. ಅಂದ್ರೆ ಈ ಔಷಧೀಯ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದೀವಿ ನಾವು, ಅದಕ್ಕೆ ಏನಾದ್ರು ಔಷಧೀಯ ಗಿಡಗಳಿಗೆ ಯಾವ್ದು ಬೆಳೆ ವಿಮೆ ಅಡಿ ಕವರ್ ಮಾಡ್ತಾ ಇಲ್ಲ. ಔಷಧೀಯ ಗಿಡಗಳು ಯಾರೋ ಆಸಕ್ತಿ ಉಳ್ಳ ರೈತರು ಅಷ್ಟೇ ಅವರ ಇದರಲ್ಲಿ ಮಾಡ್ಕೋತಾರೆ. ಇದು ವ್ಯಾಪಕವಾಗಿ ಬೆಳೆಸುವಂತ ಏನು ಆಹಾರ ಬೆಳೆಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಎಣ್ಣೆಕಾಳು ಬೆಳೆಗಳು, ಹಾಗೂ ಕೆಲವೊಂದು ವ್ಯಾಪಕವಾಗಿ ಬೆಳೆಯುವಂತ ತೋಟಗಾರಿಕಾ ಬೆಳೆಗಳಿಗೆ ಮಾತ್ರ ನಾವು ಸರ್ಕಾರದ ವತಿಯಿಂದ ವಿಮೆ ಮಾಡಕ್ಕೆ ನಾವು ಅಧಿಸೂಚನೆ ಮಾಡ್ತಿದೀವಿ. ಹಾಗೂ ಇಂಥ ಬೆಳೆಗಳಿಗೆ ಮಾತ್ರ ನಾವು ಪ್ರೀಮಿಯಂ ರಿಯಾಯಿತಿ ದರದಲ್ಲಿ ಪ್ರೀಮಿಯಂನ ನೀಡ್ತಾ ಇದೀವಿ ಸರ್. ಬೇರೆ ಯಾವುದೇ ಒಂದು ನೈಸರ್ಗಿಕ ರೀತಿಯಲ್ಲಿ ಕೃಷಿ ಮಾಡಿದ್ರೆ ಅದಕ್ಕೂ ಇದೆಯಾ ವಿಮೆ? ಇದೆ ಇದೆ, ಅದಕ್ಕೆ ಇದೆ. ಬಟ್ ಅಧಿಸೂಚನೆ ವಹಿಸಿದ ಬೆಳೆಗಳಾಗಬೇಕು. ಅಂದ್ರೆ ನಮ್ಮ ಈ ರಂಗನಾಥ ಗೌಡಿ ಮಠ ಅಂತ ಹೆಸರುಘಟ್ಟ, ಅಲ್ಲೇ ಪಕ್ಕದಲ್ಲಿ ಹೆಸರುಘಟ್ಟ ಅಂದ್ರೆ ರಾಗಿ ಬೆಳೆ, ಅಲ್ಲಿ ವ್ಯಾಪಕವಾಗಿ ಬೆಂಗಳೂರು ಸುತ್ತಮುತ್ತ ರಾಗಿ ಬೆಳೆನೆ ಮುಖ್ಯವಾದ ಬೆಳೆ ಆಗಿರುತ್ತೆ. ತೊಗರಿ ಸ್ವಲ್ಪ ಮಟ್ಟಿಗೆ ತೊಗರಿ ಬೆಳೆಯುತ್ತೆ, ಅದು ಬೆಳೆಸ್ತಿದೀವಿ ನಾವು, ಮಾಡಿಸ್ಬೋದು. ಅದಕ್ಕೆ ಸಿಗುತ್ತಲ್ಲ, ಎಷ್ಟು ಪರ್ಸೆಂಟ್ ಅದು ವಿಮೆ? 2% ನೀವು ಕಟ್ಟಬೇಕಾಗತ್ತೆ. ಓಕೆ ಓಕೆ ಓಕೆ, ತುಂಬಾ ಧನ್ಯವಾದ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ ಕೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ ಸರ್? ಸರ್ ನಾವು ಕೆಳತರಕ್ಕೆ ಹೆಬ್ಬ ಹೋಗ್ಲಿ. ಹಾ ಕೇಳಿ ವೆಂಕಟರಮಣ ಅಂತ. ಹಾ ಕೇಳಿ ವೆಂಕಟರಮಣ. ಕೃಷಿ ಇಲಾಖೆಗೆ ಸರ್ ಜಯಂತಿ ಸಣ್ಣ ಜಯಂತಿ ಸಣ್ಣ ನಮ್ಗೆ ಸರಿಯಾದ ಬಿತ್ತನೆ ಬೀಜ ಕೊಟ್ಟಿಲ್ಲ ಸರ್. ಸ್ವಲ್ಪ ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡಿ ಸರ್. ಸರ್ ಆಯ್ತು ಸರ್. ಅದಕ್ಕೆ ಕಲ್ಪೆ ಬೀಜನ ಚೆನ್ನಾಗಿಲ್ಲ ಮೇಡಮ್. ಆಯ್ತು, ಇದನ್ನ ನಮ್ಮ ಇವರ ಗಮನಕ್ಕೆ ತರ್ತೀನಿ. ಕಳೆದ ವಾರ ಇದೇ ಕಾರ್ಯಕ್ರಮ ಮಾಡಿದ್ವಿ ವೆಂಕಟರಮಣ ಅವರೇ. ಮಾಡಿದ್ರೆ ಸರ್ ಬಿತ್ತನೆ ಚೆಲ್ದೋ ಎಂತ ಚೆನ್ನಾಗಿ ಬಂದಿಲ್ಲ, ಕಾಳ ಎಲ್ಲ ಬರೀ ಉಳ್ಕ, ಬರೀ ಎಲ್ಲ ಕಾಳ ಎಲ್ಲ ಬರೀ ಉಳ್ಕನೆ. ಅದು ನೀವು ಅದ್ರ ಮೇಲೆ ಇದೆಲ್ಲ ತಗೊಂಡಿರಲ್ಲ, ಅದು ಪಾವತಿ ಎಲ್ಲ ಇದೆಯಲ್ಲ? ಪಾವತಿ ಇದೆ, ಕೊಟ್ಟು ಒಳಗೆ ಬಿತ್ತ ಚೆಲ್ವಾಗ ನೋಡಿದ್ರೆ ಎಲ್ಲ ಎಲ್ಲ ಕಾಳೆಲ್ಲ ಚೆನ್ನಾಗಿತ್ತಲ್ಲ, ಎಲ್ಲ ಮಣ್ಣು. ಅದು ನೀವು ಮುಂದೆ ತಗೊಂಡೋಗಿ ಸರ್, ಅದನ್ನ ಅಲ್ಲಿ ತಗೊಂಡೋಗಿ ಅವ್ರ ಸಂಬಂಧಿಸಿದವರಿಗೆ ಕೃಷಿ ಇಲಾಖೆಗೆ ನೀವು ಕೊಡಿ ಅದನ್ನ. ಬೆಳೆ ವಿಮೆ ಬಗ್ಗೆ ಇದ್ರೆ ಕೇಳಿ. ಅವ್ರು ಕೊಟ್ಟಿದ್ದ ನಾವು ಕೊಟ್ಟೋ, ನಾವು ನಾವೇ ಮಾಡಬಂದ್ರು ಕೇಳಿದ್ದೆ. ಇರ್ಲಿ ಸರ್, ನೀವು ಅಲ್ಲೇ ವಿಚಾರಿಸಿ, ನಮ್ದು ಇವತ್ತಿನ ಕಾರ್ಯಕ್ರಮ ಬೇರೆ ಇದೆ, ಅಧಿಕಾರಿಗಳು ಬೇರೆ ವಿಷಯಕ್ಕೆ ಸಂಬಂಧ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್, ನಮಸ್ಕಾರ. ನಮಸ್ಕಾರ ನಮಸ್ಕಾರ ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಅನೇಕ ಕೇಳುಗರು ನಮ್ಮ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡ್ಕೊಂಡ್ರು. ಇನ್ನೂ ನಾವು ಮಾಹಿತಿಯನ್ನ ಕೊಡೋರಿದ್ವಿ, ಆದ್ರೆ ನಮ್ಮ ಸಮಯ ಮುಗಿತಾ ಇದೆ, ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಒಂದು ಸಹಾಯವಾಣಿ ಸಂಖ್ಯೆನ ಕೂಡ ತಮಗೆ ಉತ್ತರ ಕೊಡ್ತಾ ಇದ್ದೇವೆ, ದಯವಿಟ್ಟು ಸಹಾಯವಾಣಿ ಸಂಖ್ಯೆ ಬರ್ಕೊಳ್ಳಿ. ಕೃಷಿ ಇಲಾಖೆಯ ರೈತರ ಕಾಲ್ ಸೆಂಟರ್ ಇದು, ಟೋಲ್ ಫ್ರೀ ನಂಬರ್ ಇರ್ತದೆ 1800-425-3553. ಇನ್ನೊಮ್ಮೆ ಕೇಳಿ, 1800-425-3553. ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಮಾಹಿತಿಯನ್ನ ತಾವು ಪಡ್ಕೋಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಅವರಿಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್, ನಮಸ್ತೆ. ಇನ್ನೊಮ್ಮೆ ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದುವರೆಗೆ ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ಸುಧಾರಾಣಿ ಟಿ ರಾಜಲಕ್ಷ್ಮಿ ರಾಜೀವ್, ತಾಂತ್ರಿಕ ನೆರವು ಚಿದಂಬರ ಜೋಶಿ ಮತ್ತು ಗೋವಿಂದರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹಲೋ ಆಕಾಶವಾಣಿ, ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 7:22. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬೇವಿನ ಎಣ್ಣೆಯ ಬಳಕೆ ಹಾಗೂ ಬೀಜದ ಉಪಯೋಗ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಬೇವಿನ ಎಣ್ಣೆಯನ್ನು ಬೇವಿನ ಗಿಡದ ಬೀಜದಿಂದ ತೆಗಿತಾರೆ. ಬೇವಿನ ಗಿಡ ಮೆಲೆಯಸಿ ಅಥವಾ ಮಾಲ್ವೇಸಿ ಸಸ್ಯ ಕುಟುಂಬಕ್ಕೆ ಸೇರಿದ ಮರ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಜಾಡಿರಿಕ್ಟ ಇಂಡಿಕ. ಬೇವು ಭಾರತ ಉಪಖಂಡದ ಮೂಲವಾಸಿ. ಇದು ಭಾರತದ ಜನಜೀವನದಲ್ಲಿ ಹಾಸುಹೊಕ್ಕಾದ ಮರಗಳಲ್ಲಿ ಒಂದು. ತೀವ್ರತರದ ಬರಗಾಲದಲ್ಲಿಯೂ ಬದುಕಿ ಜನೋಪಯೋಗಿ ಎನಿಸಿದ ಮರ ಇದಾಗಿದೆ. ಬೇವಿನ ಗಿಡವನ್ನು ತೆಲುಗು ಭಾಷೆಯಲ್ಲಿ ವೇಪ ಎಂದು ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ನೀಮ್ ಎನ್ನುತ್ತಾರೆ. ಬೇವಿನ ಎಣ್ಣೆಯು ಆಹಾರವಾಗಿ ಉಪಯೋಗಿಸುವುದಕ್ಕೆ ಯೋಗ್ಯವಲ್ಲ. ಬೇವಿನ ಎಣ್ಣೆಯಲ್ಲಿ ಇರುವ ಅಜಾಡಿರಿಕ್ಟಿನ್ ಅನ್ನು ಟ್ರೈಟರ್ಪೆಂಟ್ ಕಾರಣವಾಗಿ ಬೇವಿನ ಎಣ್ಣೆಯನ್ನು ಅಡಿಗೆ ಎಣ್ಣೆಯಾಗಿ ಉಪಯೋಗಿಸುವುದಕ್ಕೆ ಆಗುವುದಿಲ್ಲ. ಬೇವಿನ ಗಿಡ ಎಲೆ ತೊಗಟೆ ಬೀಜ ಎಲ್ಲವೂ ಔಷಧ ಗುಣಗಳನ್ನು ಹೊಂದಿದೆ. ಬರಗಾಲದ ಸಮಯದಲ್ಲಿ ಎಲೆ ಉದುರುತ್ತೆ. ದಟ್ಟವಾದ ಹಂದರ ತೊಗಟೆ ಸಾಧಾರಣವಾಗಿ ಮಂದವಾಗಿ ಕರಿಬೂದು ಬಣ್ಣವಾಗಿರುತ್ತೆ. ದಾರವು ಕೆಂಪು ಕಂದು ಬಣ್ಣವಿದ್ದು ಸೀಳಿಕೆಗಳಿಂದ ಕೂಡಿರುತ್ತೆ. ಇದು ಮಧ್ಯಮ ಪ್ರಮಾಣದ ನಿತ್ಯ ಹರಿದ್ವರ್ಣದ ಮರ. ಇದರ ದಾರವು ಬಹುಪಯೋಗಿ. ಬಡವರ ಪಾಲಿನ ಸಾಗುವಾನಿ ಎನ್ನುವ ಹೆಸರನ್ನ ಪಡೆದಿದೆ. ಹೂಗಳು ಸಣ್ಣದಾಗಿದ್ದು ಬಿಳಿಯ ಬಣ್ಣದಿಂದ ಕೂಡಿರುತ್ತೆ. ಒಂದು ಗಿಡದಿಂದ ಒಂದು ಬಾರಿಗೆ 50-60 ಕೆಜಿ ಹಣ್ಣುಗಳು ಬರುತ್ತವೆ. ಹಣ್ಣುಗಳು ಬರುವುದು ಗಿಡವನ್ನು ನಾಟಿ ಮಾಡಿದ 7 ವರ್ಷಗಳ ನಂತರ. ಜನವರಿಯಿಂದ ಆರಂಭವಾಗಿ ಏಪ್ರಿಲ್ ತಿಂಗಳವರೆಗೆ ಹೂವನ್ನು ಬಿಡುತ್ತೆ. ಫಸಲು ಮೇ ತಿಂಗಳಿನಿಂದ ಆಗಸ್ಟ್ ತಿಂಗಳಿನವರೆಗೆ ಬರುತ್ತೆ. ಹಣ್ಣಿನಲ್ಲಿ ಬೀಜದ ಪ್ರಮಾಣ 4:1 ಇರುತ್ತೆ. ಒಣಗಿಸಿದ ಹಣ್ಣಿನೊಳಗೆ ಎಣ್ಣೆಯ ಅಂಶ 20-22% ಇರುತ್ತೆ. ಒಣಗಿದ ಹಣ್ಣಿನಲ್ಲಿ ಬೀಜ 23-25%, ಕಾಳು 45% ಇರುತ್ತೆ. ಬೀಜದ ಸಿಪ್ಪೆ 4.5%, ಪಲ್ಪ್ 40% ಇರುತ್ತೆ. ಬೇವಿನ ಎಣ್ಣೆಯಲ್ಲಿ ಟರ್ಪೆಂಟೈನ್ 23-2500 PPM ಇರುತ್ತೆ. ಹಣ್ಣು 1-2 cm ಉದ್ದ ಇರುತ್ತೆ. ಕಾಯಿ ಹಸಿರು ಬಣ್ಣದಲ್ಲಿದ್ದು ಮಾಗಿದ ಮೇಲೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹಸಿರು ಕಾಯಿ ಕಹಿಯಾಗಿರುತ್ತೆ. ಹಣ್ಣು ಆದ್ಮೇಲೆ ಕಹಿ ಮತ್ತು ಸಿಹಿಯಿಂದ ಕುಡಿದ ಒಗರು ರುಚಿ ಬರುತ್ತೆ. ಇನ್ನು ಬೇವಿನ ಬೀಜದಿಂದ ಎಣ್ಣೆಯನ್ನ ಯಾವ ರೀತಿ ತೆಗಿತಾರೆ ಅಂಥೇಳಿ ನೋಡಿದಾಗ, ಶೇಖರಣೆ ಮಾಡಿದ ಬೇವಿನ ಹಣ್ಣುಗಳನ್ನು ಮೊದಲು ಚೆನ್ನಾಗಿ ಒಣಗಿಸಬೇಕು. ಹಣ್ಣುಗಳ ಜೊತೆ ಬಂದ ಸಿಪ್ಪೆಯನ್ನು ತೆಗೆದುಹಾಕಬೇಕು. ಒಣಗಿದ ಬೇವಿನ ಬೀಜವನ್ನು ಹೈಡ್ರಾಲಿಕ್ ಪ್ರೆಸ್ ಅಥವಾ ಎಕ್ಸಪಿಲ್ಲರ್ ಯಂತ್ರಗಳಲ್ಲಿ ನೆನೆಸಿ ಎಣ್ಣೆಯನ್ನ ತೆಗಿತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಹಣ್ಣುಗಳ ಮೇಲೆ ಇರುವ ತೊಗಲು ಮತ್ತು ಸಿಪ್ಪೆಯನ್ನು ತೆಗೆದು ಆಮೇಲೆ ಎಣ್ಣೆಯನ್ನ ತೆಗಿತಾರೆ. ಎಣ್ಣೆಯನ್ನು ತೆಗೆದ ಮೇಲೆ ಹಿಂಡಿಯಲ್ಲಿ ಇನ್ನೂ 6-8% ಎಣ್ಣೆ ಅಂಶ ಉಳಿದಿರುತ್ತೆ. ಇದನ್ನು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಪ್ಲಾಂಟ್ನಲ್ಲಿ ತೆಗಿತಾರೆ. ಬೀಜದಿಂದ ಸಂಗ್ರಹಣೆ ಮಾಡಿರುವ ಎಣ್ಣೆ ದಟ್ಟವಾದ ಕೆಂಪು ಅಥವಾ ಬೂದು ಬಣ್ಣದಲ್ಲಿ ಇರುತ್ತೆ. ಗಾಢ ವಾಸನೆಯನ್ನ ಹೊಂದಿರುತ್ತೆ. ಎಣ್ಣೆಯಲ್ಲಿ ಅಸಂತೃಪ್ತ ಕೊಬ್ಬಿನ ಆಮ್ಲಗಳು ಹೆಚ್ಚಿನ ಅಂಶದಲ್ಲಿ ಇರುತ್ತವೆ. ಎಣ್ಣೆಯಲ್ಲಿ ಅಜಾಡಿರೆಕ್ಟಿನ್ ಇರೋದ್ರಿಂದ ಎಣ್ಣೆಯು ಅಡುಗೆ ಎಣ್ಣೆಯಾಗಿ ಬಳಸುವುದಕ್ಕೆ ಬರೋದಿಲ್ಲ. ಇನ್ನು ಬೇವಿನ ಎಣ್ಣೆಯ ಪ್ರಯೋಜನದತ್ತ ಗಮನಹರಿಸೋದಾದರೆ, ಬೇವಿನ ಎಣ್ಣೆಗೆ ಇರುವ ಔಷಧ ಗುಣಗಳ ಕಾರಣದಿಂದ ಇದನ್ನು ಸಾಬೂನುಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದರ ಎಣ್ಣೆಯಿಂದ ಮಾಡಿದ ಸಾಬೂನಿನಲ್ಲಿ ಬುರುಗು ಅಥವಾ ನೊರೆ ಹೆಚ್ಚಾಗಿ ಬರುತ್ತೆ. ಬೇವಿನ ಎಣ್ಣೆ ಸಾಬೂನು ದ್ರಾವಣದ ಜೊತೆ ನೀರನ್ನ ಮಿಶ್ರಣ ಮಾಡಿ ಸಸ್ಯಗಳ ಮೇಲೆ ಸಿಂಪರಣೆಯನ್ನ ಮಾಡಿದರೆ ಸಸ್ಯಗಳಿಗೆ ಜೇಡ ಕ್ರಿಮಿಕೀಟಗಳಿಂದ ಬರುವ ರೋಗಗಳಿಂದ ರಕ್ಷಣೆ ದೊರೆಯುತ್ತೆ. ರಾಸಾಯನಿಕ ಮದ್ದುಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಪರಿಸರಕ್ಕೆ ತುಂಬಾ ಹೆಚ್ಚಿನ ಹಾನಿಯಾಗುತ್ತೆ. ಬೇವಿನ ಎಣ್ಣೆ ಸಾಬೂನು ಮಿಶ್ರಣವನ್ನ ಉಪಯೋಗ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಜೊತೆಗೆ ಹಾನಿಯೂ ಕಂಡುಬರಲ್ಲ. ಎಣ್ಣೆ ತೆಗೆದ ಬೇವಿನ ಹಿಂಡಿಯನ್ನ ಗೊಬ್ಬರವಾಗಿ ಹೊಲದಲ್ಲಿ ಉಪಯೋಗವನ್ನ ಮಾಡ್ತಾರೆ. ಬೇವಿನ ಹಿಂಡಿಯಲ್ಲಿ ನೈಟ್ರೋಜನ್ ಅಂಶ 5.2-5.6% ಇರುತ್ತೆ. ಪೊಟ್ಯಾಷಿಯಂ ಅಂಶ 1.5% ಇರುತ್ತೆ. ಆದ್ದರಿಂದ ಎಣ್ಣೆ ತೆಗೆದ ನಂತರ ಉಳಿಯುವ ಬೇವಿನ ಹಿಂಡಿ ಬೆಳೆಗಳಿಗೆ ಅತ್ಯುತ್ತಮವಾದ ಗೊಬ್ಬರವಾಗುತ್ತೆ. ಜೊತೆಗೆ ಬೆಳೆಗಳು ಹುಲುಸಾಗಿ ಬೆಳೆಯುತ್ತವೆ. ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ಬೇವಿನ ಎಣ್ಣೆ ಹಾಗೂ ಬೀಜದ ಬಳಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಆತ್ಮೀಯ ರೈತ ಬಾಂಧವರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿ ಕೃಷಿ ರಂಗ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದಲ್ಲಿ ಪ್ರಸಾರವಾಗುವ ಹೈನು ಹೊನ್ನು ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತು ಸರಣಿ ಕಾರ್ಯಕ್ರಮ. ಇದರಲ್ಲಿ ಕೋಳಿ ಮತ್ತು ಮೊಟ್ಟೆ ಸೇವನೆಯಲ್ಲಿ ಇರುವಂತಹ ತಪ್ಪು ತಿಳುವಳಿಕೆಗಳು ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಚೇತನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗುವುದು. ಶ್ರೋತೃಗಳೇ, ಇಂದು ರಾತ್ರಿ 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ. ಇದರಲ್ಲಿ ಬೂಕರ್ ಪ್ರಶಸ್ತಿ ಪಡೆದಿರುವ ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಅವರಿಗೆ ನಡೆದ ಹಾಸನದ ನಾಗರಿಕ ಸನ್ಮಾನದ ಉದ್ಘಾಟನಾ ಭಾಷಣ ಮಾಡಿದ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರ ನುಡಿಗಳು ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಗಮನಿಸಿ ಇಂದು ರಾತ್ರಿ 8 ಗಂಟೆಗೆ. ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ